ಮೇಘ ಸಂದೇಶ ಸರಣಿಯ 572ನೇ ಸಂಚಿಕೆ. ಮೇಘ ಸಂದೇಶ, ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಆತ್ಮೀರೆ, ಮತ್ತೊಂದು ವಾರ ಉರುಳಿದೆ, ಮತ್ತೊಂದು ಸಂಚಿಕೆ ನಿಮ್ಮ ಮುಂದೆ ಅದ. ಕಳೆದ ವಾರ ಬಹಳ ಸಮಾಧಾನ ಕೊಟ್ಟಂತಹ ವಾರ, ಸಂತೋಷ ಕೊಟ್ಟಂತಹ ವಾರ, ನಮ್ಮ ರೈತರಿಗೆ ಸಮಾಧಾನ ನೀಡಿದಂತಹ ವಾರ ಅಂತೇಳಿ ಹೇಳಬಹುದು. ಆತ್ಮೀಯರೇ, ನಾನು ಸೋಮಶೇಖರ್ ಎಸ್ರುಳಿ 572ನೇ ಮೇಘ ಸಂದೇಶದ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಇವತ್ತು ಹಾಜರಿದ್ದೇನೆ. ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಕಳೆದ ವಾರ ನಾವು ಅನ್ಕೊಂಡಿದ್ವಿ ನಮಗೆ ಅನುಕೂಲಕರವಾದಂತಹ ವಾತಾವರಣ ಇರಬೇಕು ಅಂತೇಳಿ. ಅದೇ ರೀತಿಯಾಗಿ ತಜ್ಞರು ಕೂಡ ಹೇಳಿದ್ರು, ನಿಮ್ಮ ಎಲ್ಲಾ ಕೆಲಸಗಳನ್ನ ಮಾಡಿಕೊಳ್ಳೋದಕ್ಕೆ ಈಗ ಸಮಯ ಸಿಗ್ತದ. ಏನು ಮಳೆ ನಮಗ ಬೆನ್ನ ಹತ್ತಿತ್ತು, ಆ ಮಳೆ ಬಹಳಷ್ಟು ಪ್ರಮಾಣದೊಳಗೆ ಕಡಿಮೆಯಾಗಿ ನಿಮಗ ಒಳ್ಳೆ ಬಿಸಿಲು ಸಿಗುವಂತಹ ವಾತಾವರಣ ನಿರ್ಮಾಣ ಆಗ್ತದ ಬಹುತೇಕ ವಾರದೊಳಗೆ. ಸೋಮವಾರ ಒಂದನ್ನ ಬಿಟ್ಟರೆ ಉಳಿದ ದಿನಗಳಲ್ಲಿ ನಿಮಗೆ ಒಳ್ಳೆ ಸೌಲಭ್ಯ ಸಿಗ್ತದ ಅನ್ನುವಂತಹ ಮಾತು ಇತ್ತು. ನೀವೆಲ್ಲ ನಮಗ ಫೀಡ್ಬ್ಯಾಕ್ ಕೊಟ್ಟಿದ್ದೀರಿ, ನಿಮ್ಮ ಅನುಭವಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಿ, ನೀವೇನ್ ಹೇಳಿದ್ದೀರಿ ಅಂತಂದ್ರ ಬಹಳ ಖುಷಿಯಾದಂತಹ ವಾರ ಅಂತ ಹೇಳಿದ್ರಿ. ನಿಮ್ಮ ಕೆಲಸಗಳು ನಿಂತು ಹೋಗಿದ್ದು ಇಲ್ಲಿ ತನಕ, ಆ ಎಲ್ಲಾ ಕೆಲಸಗಳನ್ನ ಬಹುತೇಕ ತಾವು ಮಾಡಿಕೊಂಡಿದ್ದೀರಿ, ಮತ್ತ ಇನ್ನೂ ಅನೇಕರು ಮಾಡಿಕೊಳ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಏನು ಕೊಯ್ಲಿನ ವಿಚಾರಕ್ಕೆ ಬಂದ್ರ ಇನ್ನೂ ಸಾಕಷ್ಟು ಜನ ಕೊಯ್ಲು ಮಾಡಬೇಕು, ರಾಶಿ ಮಾಡಬೇಕು, ಅದರೊಳಗ ಮಗ್ನರಾಗಿದ್ದೀರಿ. ಆದ್ರೆ ಏನು ರೈತಾಪಿ ಚಟುವಟಿಕೆಗಳಾದವ, ಬಹಳಷ್ಟು ಅಡಚಣೆ ಉಂಟಾಗಿತ್ತು. ಆ ರೈತಾಪಿ ಚಟುವಟಿಕೆಗಳಿಗೆ ಕಳೆದ ವಾರ ಒಳ್ಳೆ ಚಾಲನೆ ಸಿಕ್ತು ಅಂತ ಹೇಳಿ ಹೇಳಬಹುದು. ನಮಗ ತಾವು ಮಾಹಿತಿ ನೀಡಿದ್ದೀರಿ, ಮೆಸೇಜ್ ಕಳಿಸಿದ್ದೀರಿ, ವಿಡಿಯೋ ಕಳಿಸಿದ್ದೀರಿ, ಆಡಿಯೋ ಕಳಿಸಿದ್ದೀರಿ. ಈಗ ಸ್ಪಂದಿಸಿದಂತಹ ರೈತರು ಏನೇನು ಹೇಳ್ಯಾರ ಅನ್ನೋದನ್ನ ನೋಡೋಣ. ರೈತ ಸಂದೇಶ. ನಮಸ್ಕಾರ ಸರ್, ನಾ ಕೊಳ್ಳೂರಿಂದ ಮಲ್ಲಿಕಾರ್ಜುನ ಅವ್ರು ಮಾತಾಡತೇನ್ರಿ ಸರ್. ಸರ್, ಈ ವಾರದ ಮುನ್ನೋಟ ಪ್ರಕಾರ ಸರ್, ರೈತರಿಗೆ ಒಳ್ಳೆಯ ಸಮಾಧಾನಕರ ಸಂಗತಿ ಅಂತ ಹೇಳಿದ್ರೆ ಸರ್, ಬಿಸಿಲಿನ ವಾತಾವರಣ, ಮೋಡ ಕವಿದ ವಾತಾವರಣ, ಎಲ್ಲಾ ರೈತರು ರಾಶಿ ಅಲ್ಲಿ ಸ್ಪ್ರೇ ಅಲ್ಲಿ ಸಿದಿ ಅಲ್ಲಿ ಯಾವುದೇ ತರ ಮಾಡ್ಕೋಬೇಕಾದ್ರೆ ಈ ವಾರ ಸಂಪೂರ್ಣ ವಾತಾವರಣ ಕ್ಲಿಯರ್ ಅಂತ ಹೇಳಿದಿರ ಸರ್. ಸರ್, ಅದೇ ಪ್ರಕಾರ ಸರ್, ಬುಧವಾರ ದಿನ ನಮ್ಮಲ್ಲಿ ಅಂತ ಮಳೆ ಏನು ಬಿದ್ದಿಲ್ಲ ಸರ್, ಒಂದೆರಡು ಹನಿ ತುಂತುರು ಹನಿ ಬಂದದ ಸರ್. ಗುರುವಾರ ಬಿಸಿಲೈತಿರಿ ಸರ್, ಮೋಡ ಕವಿದ ವಾತಾವರಣ ಬಿಸಿಲೈತಿರಿ ಸರ್. ಶುಕ್ರವಾರ ಫುಲ್ಲು ಬಿಸಿಲೈತಿರಿ ಸರ್. ಸರ್, ಅದೇ ಪ್ರಕಾರ 100% ಕರೆಕ್ಟ್ ಆಗಿದ್ರು ಸರ್. ನಾವೀಗ ಎಲ್ಲಾ ರೈತರಿಗೆ ವಾಟ್ಸ್ಆಪ್ದಾಗ ಕಳಿಸಿ ಈ ವಾರ ಬಿಸಿಲ ತಪ್ಪ ರಾಶಿ ಮಾಡ್ಕೊರಂದ್ರೆ ಸುತ್ತ ಹಳ್ಳಿದಾಗ ನಾವ್ ಎಲ್ಲ ಯಾರ್ಯಾರು ವಾಟ್ಸ್ಆಪ್ ಕಳಿಸಿದ್ರು ಸರ್, ಎಲ್ಲರೂ ರಾಶಿ ನಡೆದ್ರಿ ಸರ್. ಈ ನಂದು 3 ಎಕರೆದಾಗ ರಾಶಿ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡೇನ್ರಿ ಸರ್. ಇವತ್ತ ಭಾರಿ ಅಂದ್ರೆ ಭಾರಿ ಬಿಸಿಲು ಐತಿರಿ ಸರ್. ಇವತ್ತೊಂದಿನ ಒಣಗ್ಯವ್ರಿ ಸರ್, ನಾಳೆಗೊಂದಿನ ಹಾಕ್ದಿನ ಒಣಗ್ತಾವ್ರಿ ಸರ್. ಆದರೆ ಸರ್, ಈಗೇನಲ್ಲತ್ತಂದ್ರೆ ಸರ್, ನಮ್ಮಲ್ಲಿ ಜೈರಾಬಾದ್ ಮೂಲ ಈಗೇನು ಬರ್ತದ ನೋಡ್ರಿ ದಿಕ್ಕಿರಿ ಸರ್, ಆ ದಿಕ್ಕಿಗೆ ಭಾರಿ ಮಿಂಚಲತ್ತದ್ರಿ ಸರ್. ಈಗ ಒರಿಸದ ಬಂಗಾಳ ಕೊಳ್ಳಿಯಲ್ಲಿ ವಾಯುಭಾರ ಕುಸಿತದಿಂದ ಅದು ಚಂಡಮಾರುತವಾಗಿ ಪರಿವರ್ತನೆಗೊಂಡು ಈಗ ಮುಂದಿನ ದಿನಗಳಲ್ಲಿ ಮಳೆ ಬರಬಹುದು ಸರ್. 572ನೇ ಸಂಚಿಕೆ ಪ್ರಕಾರ ಹೇಳಿದಿರಪ್ಪ ಅದು ಗೊತ್ತಾಗ್ತದೆ ಸರ್. ಸೋಮವಾರ ದಿನ 90% ಹೇಳಿದ್ರಿ ಸರ್. ಹಂಗಾಗಿ ನಿನ್ನೆ ಸ್ವಲ್ಪ ಸರ್ ರಾತ್ರಿ 10 ಮಿನಿಟ್ ತುಂತುರು ಹನಿ ಒಂದು 10 ಮಿನಿಟ್ ಮಳೆ ಬಿದ್ದದ ಸರ್. ಸ್ವಲ್ಪ ಸೋಮನ ಆರೋಗ್ಯ ಬಂಡಿ ಓಡ್ತಾ ಇದ್ದ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್, ನಾ ಇಂಡಿ ತಾಲೂಕಿನ ಬಸವರಾಜ್ ಅತ್ನೂರ್ ಮಾತಾಡೋದ್ರಿ. ನೀವು ಹೇಳಿದ ಪ್ರಕಾರ ಸರ್, ಒಂದು ವಾರ ಮಳೆ ಬಿಡ್ತು, ಬಹಳ ಅನುಕೂಲ ಆಯ್ತು ಸರ್. ಎಲ್ಲ ಗಳೆ ಹೊಡೆದೆವು ಸರ್, ಕಸ ತೆಗೆಸಿದೆವು, ಗಾತ ಹಾಕಿದೆವು. ಇನ್ನೇನದ, ಇನ್ನೊಂದರ 4-5 ದಿನ ಬಿಟ್ಟು ಬಂದ್ರ ಸರ್ ಮಳೆ ಬಹಳ ಒಳ್ಳೇದಾಗ್ತದೆ ಸರ್. ಹಿಂಗಾಗಿ ಯಾವಾಗ ಬರ್ತದ ಈ ಮೇಲ್ ಸಂದೇಶ ನಾಳೆ ಕೇಳಬೇಕಂತೇಳಿ ಬಹಳ ಆಸಕ್ತಿಯಿಂದ ಕೂತಿದ್ದೆ ಸರ್. ನಾಳೆಗೆ ಏನದ ಕರೆಕ್ಟ್ ರೇಡಿ ಹಚ್ಕೊಂಡು ಕೂತ್ ಬಿಡ್ತೇವೆ ಸರ್. ನಮಸ್ಕಾರ ಸರ್. ಸೋಮಶೇಖರ್ ಸರ್, ನಮಸ್ಕಾರ ಸರ್. ಎಲ್ ಕೆ ವೀರನಗೌಡ ಮಠಮಾರಿಯಿಂದ ಮಾತಾಡ್ತಾ ಇರೋದು ಸರ್. ಸರ್, ಕಳೆದ ಸಂಚಿಕೆಯಲ್ಲಿ ನೀವೇನ್ ಹೇಳಿದ್ರಿ ಅಲ್ಲಿ ಸರ್, ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಒಂದು ವಾರ ಬಿಸಿಲಿನ ವಾತಾವರಣ ಇತ್ತು ಸರ್. ಎಲ್ಲಾ ರೈತರಿಗೆ ಕೃಷಿ ಚಟುವಟಿಕೆಯನ್ನು ಮಾಡಿಕೊಳ್ಳಕ್ಕೆ ಈ ವಾರ ಬಹಳ ಅನುಕೂಲತೆಯನ್ನು ನೀಡಿದೆ ಸರ್. ಇನ್ನ 4-5 ದಿನ ನಮಗೆ ಮಳೆ ಬರಲಿಂದ್ರು ನಡೆಯುತ್ತೆ ಸರ್. ಆದ್ರೆ ಮಳೆ ಬೇಕು ಅಂತ ಒಂದು ಅಭಿಪ್ರಾಯ ಇದೆ ಸರ್. ನಾಳೆ ಸಂಚಿಕೆಯನ್ನು ಬಹಳ ಕುತೂಹಲ ಮತ್ತು ನಿರೀಕ್ಷೆಯಿಂದ ಕಾಯ್ತಾ ಇದೀವಿ ಸರ್. ಎಲ್ಲಾ ರೈತರಿಗೆ ಈ ವಾರ ಒಂದು ಉತ್ತಮ ಹಾಗೂ ಎಲ್ಲ ಹೊಲಗಳು ಎಲ್ಲ ಹರಿದ ಸರ್. ಕಸ ತೆಗೆದಿವಿ ಸರ್, ಕುಂಟೆ ಹೊಡೆದಿವಿ ಸರ್, ಮತ್ತೆ ಎಣ್ಣೆ ಸ್ಪ್ರೇ ಮಾಡಿದೀವಿ ಸರ್. ಎಲ್ಲ ಕೃಷಿ ಚಟುವಟಿಕೆ ಬಹಳ ಸರಳವಾಗಿ ಆಗಿದೆ ಸರ್ ಈ ವಾರದಲ್ಲಿ. ನಮಸ್ಕಾರಗಳು ಸರ್. ವಿಜಯಪುರ ಜಿಲ್ಲಾ ಚಡ್ಚನ್ ತಾಲೂಕ್ ಸರ, ನಂದಿರಿಯಲ್ಲಿ ಸರ್ ತೊಗರಿಗಳು ಒಣಗಲಿಕ್ಕೆ ಸರ್. ಎಂಟು ದಿವಸ ಐತ್ರಿ ಸರ್ ಇವತ್ತಿಗೆ ಮಳೆ ಬಿಟ್ಟು ನಮ್ಮ ಊರಿಗೆ. ಹೊಳ್ಳಿ ಎಂಟು ದಿನದ ಮತ್ತೆ ಭಾರಿ ಮಳೆ ಆಗತ್ತ ಸರ್. ಒಳ್ಳೆ ಮಳೆ ಸರ್ ಇವತ್ತ ಸುಮ್ ಚಿಕ್ಕರ್ ಉಳಿಯವ್ರು ಸರ್. ನಮಗ ಸೋಮವಾರ ದಿವಸ 90% ಇದ್ ಹೇಳಿದ್ರು ಸರ್, ನೂರಕ್ ನೂರು ಮಳೆ ಆತ ತಿಳಿದ್ರಿ ಸರ್. ಕಡಿಗೆ ಎಷ್ಟೊತ್ತಿದ್ರು 6:35 ಚಲೋಗೆ ಸರ್, 7:05 ಕಮ್ಮ ಸರ್. ಏನ ಫುಲ್ ಮಳೆ ಇದ್ರಿ ಸರ್, ಏನ ಕಮ್ಮಿ ಇಲ್ರಿ ಸರ್. ಪೂರಾ ಮುಸುಕದ್ರಿ ಎಲ್ಲ ಕಡೆ, ಅಗದಿ ಗಾಳಿ ಗಿಳಿ ಎಲ್ಲ ಸಂಪದ್ರಿ ಸರ್. ನಮಸ್ಕಾರ ಸರ್. ಥ್ಯಾಂಕ್ಸ್ ಸರ್. ಎಲ್ಲಾ ರೈತರಿಗೆ ಸರ್ ಇದು ಮಳಿ 8 ದಿವಸ ಬಿಟ್ಟಲ್ಲಿ ಎಲ್ಲರಿಗೆ ಅನುಕೂಲ ಆಗ್ಯದ ಸರ್. ಈ ಕಟ್ ಮಳೆ ಹತ್ತಿರ ಸರ್ ಇಟ್ರೆ ಎಲ್ಲ ತೊಗರಿಯಲ್ಲಿ ಫೇಲ್ ಆಗಿ ಹೋಗ್ತೀವಿ ಸರ್. ಇದೊಂದು ವಾರ ನಮಗ ಬಿಸಿಲು ವಾತಾವರಣ ಬಿದ್ದು ಭಾರಿ ಒಳ್ಳೆ ಆಗ್ಯದ ಸರ್. ಇನ್ನೊಂದು ವಾರ ಬಿಸಿಲು ಬಿದ್ರು ಸರ್ ಅಡ್ಡಿ ಇಲ್ಲ ಸರ್. ಯಾರು ದಯವಿಟ್ಟು ಮೇನ್ ಸಂದೇಶ ತಪ್ಪಿಸ್ಬಾರ ಸರ್, ಎಲ್ಲ ಕೇಳ್ಬೇಕು ಸರ್. ನಮಸ್ಕಾರ ಸರ್. ಸರ್ ಇವತ್ ಸೋಮವಾರ ಮಳೆ ಹೇಳಿದ್ರಿ ಸರ್, ಆಗ್ಯದ್ರಿ ಸರ್ ಅತ್ತೆ ಸಿಂಪಲ್ ಜಿಟ್ ಜಿಟ್ ಆಗ್ಯದ ಸರ್. ಇನ್ನೊಂದು 4-5 ದಿನ ಮಳಿ, ಇನ್ನೊಂದ್ ಸ್ವಲ್ಪ ಬಿಸಿಲು ಬರ್ಪುರ್ ಬೇಕ್ರಿ ಸರ್. ಬರ್ಪುರ್ ಇದ್ದಾಕರ ಸ್ವಲ್ಪ ತೊಗರಿ ಹುಲ್ಲ ಕಿತ್ಕೋಬೇಕ್ರಿ ಸರ್. ನಮಸ್ಕಾರ, ಇಂಡಿ ತಾಲೂಕ ಬತ್ತಳದಿಂದ ಮಾತಾಡೋದು ಸರ್, ಹಸನ್ ಸಾಬ್ ಶೇಖ್ ಅಂತ ಸರ್. ಇವತ್ತು ನಮ್ದು ಉದ್ದಿನ ರಾಶಿ ಸುರಪನ್ ರಾಶಿ ಆಗೈತ್ರಿ ಸರ್. ಒಂದ್ ವಾರ ಮಳೆ ಬಿಡು ಕೊಟ್ಟಿದ್ದಕ್ಕೆ ತುಂಬಾ ಸಂತೋಷ ಆಗೈತ್ರಿ ಸರ್. ಥ್ಯಾಂಕ್ ಯು ಸರ್. ಬಾರಿ ಬಿಸಿಲ ಬೇಸಿ ಮನಗಂಡ ಐತ್ರಿ ಸರ್. 2-3 ದಿವಸ ಬಾರಿ ಬ್ಯಾಸಗಿ ಬಿಸಿಲ ಇದ್ದಂಗ ಐತ್ರಿ ಸರ್. ಬಾರಿ ಒಳ್ಳೆ ರಾಶಿ ಬಿಸಿ ಆಗಿ ಎಲ್ಲ ಖುಷಿಯಾಗಿ ಬಿಟ್ಟೈತ್ರಿ ಸರ್. ಮಳೆ ಬರೋದೇನು ಅಡ್ಡಿ ಇಲ್ರಿ ಸರ್, ನಿಮ್ಗೆ ಒಂದು ಮಳೆ ಬರ್ಬೋದು ಸರ್. ನಮಸ್ಕಾರ ಸರ್. ಹಲೋ ಸರ್, ಇಂಡಿ ತಾಲೂಕು ಮಾತಾಡ್ತಾ ಇದ್ದೀನಿ ಸರ್. 10 ನಿಮಿಷ ಆಯ್ತಾರ, ತಪ್ಪ ತಪ್ಪ ಆಗ್ಯದ ಸರ್. ಓಕೆ ಸರ್, ನಮಸ್ಕಾರ ಸರ್. ಸರ್ ರೋಡ್ಗೆ ಬಸ್ಸಾರ ಜಲವಂಡ ಅಂತ ಹೇಳಿರಿ ಸರ್. ಇನ್ನೇ ಮಳಿ ಸ್ವಲ್ಪ ತಿಕ್ಕಿ ಇರ್ ಸರ್, ಜಿಡಿ ಜಿಡಿ ಮಳಿ ಇರ್ ಸರ್. ಇಂಡಿ ತಾವ್ ತಡವಲ್ಲದಿಂದ ರೀ, ಸಣ್ಣಪ್ಪ ಕೆನಲ ನಮಗ 7 ಮಳೆ ಚಲೋ ರೀ, ಚಲೋ ಆಗತ್ತದ ರೀ ಮಳಿ ಏಕಾಟೆ ಆಲಗತ್ತಾರ ಸರ್. ಸರ್ ಆ ಫಾರ್ಮರ್ ಹೇಳಿದ್ರೆ ಆ ಪ್ರಕಾರ ಮಳೆ ಆಲಗತ್ತಾರ ಸರ್. ನಮಸ್ಕಾರ. ಭಾರಿ ಮಳೆ ಆಗತ್ತೆ ಸರ್ ದಿನ ತಡವಲ್ಲದ್ರಿ, ಚೆನ್ನಾಗಿದ್ರೆ ಭಾರಿ ಮಳೆ ಆಗತ್ತರಿ. ಒಳ್ಳೆ ಮಳೆ ರೀ, ಅಡ್ಡಿ ಇಲ್ಲ ಮಳೆ ಹೇಳಿದ್ರಿ ರೋಡ್ ಸರ್. ಆ ಪ್ರಕಾರ ಸಾಮಾನು ಮಳೆ ಆಗತ್ತೆ. ವಾತಾವರಣದ ಸನ್ನಿವೇಶಗಳು ಬೇರೆ ಬೇರೆ ಇರ್ತಾವ. ಒಬ್ಬ ರೈತರಿಗೆ ಮಳೆ ಬೇಕಾಯ್ತು ಅಂತಂದ್ರ ಇನ್ನು ಕೆಲವರಿಗೆ ಬಿಸಿಲು ಬೇಕಾಗ್ತದ, ಇನ್ನು ಕೆಲವರಿಗೆ ವಾತಾವರಣದ ನಡವಳಿಕೆಯ ಅವಶ್ಯಕತೆ ಅಷ್ಟು ಅನಿಸೋದಿಲ್ಲ. ಆದ್ರೆ ನಾವು ಅನ್ಕೊಂಡಂಗ ಏನು ಘಟನೆಗಳು ನಡೆದಿಲ್ಲ. ಈ ಮುನ್ಸೂಚನೆಯ ಒಂದು ವಿಚಾರಕ್ಕೆ ಬಂದಾಗ ಇದ್ರ ಪ್ರಕಾರ ನಾವು ನಮ್ಮ ಕೆಲಸಗಳನ್ನ ಮಾಡ್ಕೋತ ಹೋದ್ರ ಈಗ ಸಾಕಷ್ಟು ಅನುಕೂಲಗಳನ್ನ ತಾವು ಪಡೆದಿದ್ದೀರಿ. ಏನು ತಾವು ಮಾತುಗಳನ್ನು ಹೇಳ್ತಾ ಇದ್ದೀರಿ, ತಮ್ಮ ಅನುಭವ ಹೇಳ್ತದ ಈ ಮೇಘ ಸಂದೇಶದಿಂದ ಬಹಳಷ್ಟು ಅನುಕೂಲ ಆಗ್ಯದ ಅನ್ನುವಂಥದ್ದು. ಈ ವಿಜ್ಞಾನವನ್ನ ನಾವು ಉಪಯೋಗ ಮಾಡಿಕೊಂಡ್ರೆ ನಮಗೆ ಆಗುವಂತಹ ಲಾಸ್ಗಳನ್ನ ನಷ್ಟಗಳನ್ನ ಬಹುತೇಕ ಮಟ್ಟಿಗೆ ಕಡಿಮೆ ಮಾಡಬಹುದು ಅನ್ನುವಂಥ ವಿಚಾರ. ಏನು ಕೊಯ್ಲು ಮಾಡೋದಕ್ಕೆ ತಾವು ಅನೇಕರು ನಮಗೆ ಫೋನ್ ಮಾಡಿ ಅನುಮತಿ ಕೇಳ್ತಾ ಇದ್ರಿ, ಮಳೆ ಬಂದ್ರ ನಾವು ಮಾಡೋದಿಲ್ಲ, ಮಳೆ ಬರಲಿಲ್ಲಪ್ಪ ಅಂತಂದ್ರೆ ನಾವು ಕಂಟಿನ್ಯೂ ಮಾಡ್ತೀವಿ ಅನ್ನುವಂಥ ಮಾತು. ಕಳೆದ ವಾರ ತನಕನೂ ನಾವು ಹೇಳ್ತಾ ಇದ್ವಿ ಕೊಯ್ಲು ಮಾಡಬೇಡ್ರಿ ಅಂತೇಳಿ. ಅದರ ನಂತರ ಯಾವಾಗ ಈ ವಾರ ನಮಗೆ ಒಳ್ಳೆ ವಾತಾವರಣ ಅದ ಅಂತೇಳಿ ಅಂತ ಅನಿಸ್ತು. ಅನೇಕರಿಗೆ ನಾವು ಅಡ್ಡಿ ಇಲ್ಲ, ನೀವು ಮಾಡ್ಕೊಳ್ಬಹುದು, ಅವಕಾಶ ಅದ ಅಂತೇಳಿ ಅಂತಂದಾಗ ತಾವು ಕೊಯ್ಲನ್ನ ಮಾಡಿದ್ದೀರಿ, ಮತ್ತೆ ತಮ್ಮ ಉತ್ಪನ್ನವನ್ನ ಮನೆಗೆ ಕೂಡ ಸಾಗಿಸಿದ್ದೀರಿ. ತಾವು ಹೇಳುವ ಪ್ರಕಾರ ಸರಾಸರಿಯಾಗಿ 1 ಎಕರೆಗೆ 2-4 ಕ್ವಿಂಟಲ್ನಷ್ಟು ಇಳುವರಿ ಬಂದದ, ವಿಶೇಷವಾಗಿ ಉದ್ದಿಂದು. ಹಿಂಗ ಈ ಯೋಜನೆ ಮಾಡಿ ನಾವೇನು ಒಕ್ಕಲ್ತನ ಮಾಡ್ತಾ ಇದ್ದೀವಿ, ಅದರ ಫಲಗಳನ್ನ ನಾವು ತಗೊಳ್ತಾ ಇದ್ದೀವಿ. ಅದರಿಂದ ಬಹಳ ಖುಷಿಯಾಗುವಂತಹ ವಿಚಾರ ಕೂಡ ಅದ. ಅದರ ಜೊತೆಗೆ ರೋಮಾಂಚನ ಕೂಡ ಆಗ್ತದ, ಹೌದಲ್ಲಪ್ಪ ನಾವು ಈ ತರ ಉಪಯೋಗ ಮಾಡಿದ್ರ ಎಷ್ಟು ಅನುಕೂಲ ಆಗ್ತದ, ಕಷ್ಟಕ್ಕೆ ನಾವು ಬೀಳೋದಿಲ್ಲ ಅನ್ನುವಂತಹ ಮಾತು. ಅದೇ ಮಾತನ್ನ ತಾವು ಬಹಳ ಸಂತೋಷದಿಂದ ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಿ. ಈ ರೀತಿಯಾಗಿ ಸಕಾರಾತ್ಮಕವಾಗಿ ಏನು ಉಪಯೋಗ ಆಗ್ತಾ ಇದೆ, ಇದು ನಮಗೆ ಬಹಳ ತೃಪ್ತಿ ಕೊಡುವಂತಹ ಒಂದು ವಿಚಾರ ಅಂತ ಹೇಳಬಹುದು. ಇನ್ನೂ ಅನೇಕ ಕೆಲಸಗಳು ಬಾಕಿ ಅದಾವ. ಮುಂದಿನ ದಿನಗಳಲ್ಲಿ ಅವುಗಳನ್ನು ಇದೇ ರೀತಿಯಾಗಿ ನಾವು ಯೋಜನೆ ಮಾಡಿಕೊಂಡು ಮುಂದುವರೆಸಿಕೊಂಡು ಸುಸೂತ್ರವಾಗಿ ಮುಗಿಸೋದ್ರ ಕಡೆ ಲಕ್ಷ ಕೊಡಬೇಕು. ಆದ್ಮೇಲೆ ಈಗ ಸದ್ಯಕ್ಕೆ ನಮ್ಮ ಭಾಗದೊಳಗೆ ಮಳೆ ನಿಂತರೂ ಕೂಡ ಬೇರೆ ಕಡೆ ಮಳೆ ಆಗ್ತಾ ಇರೋದ್ರಿಂದ ತಾವು ನೋಡ್ತಾ ಇದ್ದೀರಿ, ಕೃಷ್ಣಾ ನದಿ ಒಳಗ ಭೀಮಾ ನದಿ ಒಳಗ ಪ್ರವಾಹ ಬಂದದ, ಮತ್ತೆ ನಾರಾಯಣಪುರ ಡ್ಯಾಮ್ದಿಂದ ನೀರು ಬಿಡ್ತಾ ಇದ್ದಾರೆ, ನದಿ ಪಾತ್ರದೊಳಗ ಏನು ಜನವಸತಿ ಅದಾವ ಅಲ್ಲಿ ಸ್ವಲ್ಪ ತೊಂದರೆ ಆಗುವಂತಹ ಸಾಧ್ಯತೆಗಳಿದ್ರೂ ಕೂಡ ಪರಿಸ್ಥಿತಿ ಕಂಟ್ರೋಲ್ದೊಳಗದ, ಯಾರು ಏನು ಆತಂಕ ಪಡಬಾರದು ಅನ್ನುವಂತಹ ಮಾತನ್ನ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ. ಅದಕ್ಕೆ ಈ ನೀರು ಬಿಡುವಂತಹ ಒಂದು ಸಂದರ್ಭದೊಳಗ ಬಹುಶಃ ಯಾವುದೇ ಸಮಸ್ಯೆಗಳು ಇಲ್ಲ ನದಿ ತೀರದ ಜನರಿಗೆ, ಯಾಕಪ್ಪ ಅಂತಂದ್ರೆ ಅಗದಿ ಹತೋಟಿಯಿಂದಲೇ ನೀರನ್ನ ಬಿಡಲಾಗ್ತಾ ಇದೆ ಅನ್ನುವಂತಹ ಮಾತನ್ನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದರೂ ಕೂಡ ನೀರಿನ ವಿಷಯದೊಳಗೆ ನಾವು ಯಾವತ್ತೂ ಎಚ್ಚರಿರಬೇಕು, ನಮ್ಮ ಆಸ್ತಿ ಪಾಸ್ತಿ ಜಾನುವಾರುಗಳ ರಕ್ಷಣೆ ಕಡೆ ಯಾವತ್ತೂ ಗಮನ ಕೊಡಬೇಕು. ಆತ್ಮೀಯರೇ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯದೊಳಗೆ ಕಳೆದ 17ನೇ ತಾರೀಕಿನಿಂದ ಇವತ್ತಿನ ತನಕ 4 ದಿವಸಗಳವರೆಗೆ ಅದ್ಭುತವಾದಂತಹ ಒಂದು ಕೃಷಿ ಮೇಳ ನಡೀತು. ಬಹುಶಃ ತಮ್ಮಲ್ಲಿ ಕೆಲವರಾದರೂ ಈ ಕೃಷಿ ಮೇಳಕ್ಕೆ ಹೋಗಿ ಮಾಹಿತಿಯನ್ನು ತಗೊಂಡಿದ್ದೀರಿ, ಅಲ್ಲಿ ಆಗಿರುವಂತಹ ವಿಚಾರಗಳನ್ನು ತಿಳ್ಕೊಂಡು ಬಂದಿದ್ದೀರಿ ಅಂಥೇಳಿ ನಾವು ಭಾವಿಸ್ತೀವಿ. ನಮ್ಮ ಭಾಗದ ಒಂದು ದೊಡ್ಡ ಕೃಷಿ ಮೇಳ ಧಾರವಾಡ ವಿಶ್ವವಿದ್ಯಾಲಯದೊಳಗೆ ಪ್ರತಿ ವರ್ಷನೂ ಆಗ್ತದೆ. ಕಳೆದ ಕೊರೋನಾ ಸಂದರ್ಭದೊಳಗೆ ಏನು ಸಮಸ್ಯೆಗಳು ಉದ್ಭವ ಆದವು ಆ ಟೈಮ್ನೊಳಗೆ ಆಗಿರಲಿಲ್ಲ, ಆದ್ರೆ ಈಗೇನು ಈ ಕೃಷಿ ಮೇಳ ಆಯಿತು, ಬಹಳ ದೊಡ್ಡ ಪ್ರಮಾಣದೊಳಗೆ ಕೃಷಿ ಮೇಳ, ನಮ್ಮ ಕರ್ನಾಟಕದ ಹೆಮ್ಮೆ ಅಂತ ಹೇಳಬಹುದು. ಲಕ್ಷಾಂತರ ಜನರು ಸೇರಿ ಈ ಕೃಷಿ ಮೇಳದೊಳಗ ಜ್ಞಾನವನ್ನ ಪಡೀತಾರ, ಮತ್ತ ಹೊಸ ಹೊಸ ವಿಚಾರಗಳನ್ನ ತಿಳಿತಾರ. ಅಲ್ಲಿ ಒಬ್ಬೆಯಾದರೂ ತಾವು ಭೇಟಿ ಕೊಟ್ರಿಪ್ಪ ಅಂತಂದ್ರ ತಮ್ಮ ಕೃಷಿಯನ್ನ ಮಾಡುವಂತಹ ಒಂದು ಪರಿ ಬದಲಾವಣೆ ಆಗಬಹುದು, ಅದರ ಯೋಚನೆಗಳು ಬದಲಾವಣೆ ಆಗಬಹುದು, ಹೊಸ ವಿಚಾರಗಳು ತಮ್ಮಲ್ಲಿ ತುಂಬಿಕೊಳ್ಳಬಹುದು. ವಿಶೇಷವಾಗಿ ನಾನು ಯುವ ಕೃಷಿಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ, ಯಾಕಪ್ಪ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಕೃಷಿಯನ್ನ ಬೇರೆ ಎತ್ತರಕ್ಕೆ ಒಯ್ಯುವಂತಹ ಎಲ್ಲ ಶಕ್ತಿ ತಮ್ಮಲ್ಲಿ ಅದ. ತಾವು ಹೊಸ ಕೃಷಿ ಬಗ್ಗೆ, ಪರಿಸರ ಸ್ನೇಹಿ ಕೃಷಿ ಬಗ್ಗೆ ಹೆಚ್ಚಿಗೆ ತಿಳ್ಕೊಳ್ಳುವಂತಹದ್ದು, ಪ್ರಯೋಗಗಳನ್ನು ಮಾಡುವಂತಹ ಒಂದು ಸಂದರ್ಭ ಈಗದ. ಈಗ ತಾವು ಸರಿಯಾದಂತಹ ಸೂಕ್ತವಾದಂತಹ ಒಂದು ಶಿಕ್ಷಣವನ್ನ ಪಡೆದ್ರೆ ಅದು ಮುಂದಿನ ದಿನಗಳಲ್ಲಿ ತಮಗೂ ಕೂಡ ಸಹಾಯ ಆಗ್ತದೆ, ಮತ್ತು ಸಮಾಜಕ್ಕೂ ಕೂಡ ಸಹಾಯ ಆಗ್ತದೆ, ಅಲ್ಲದೆ ಪರಿಸರಕ್ಕೂ ಕೂಡ ಸಹಾಯ ಆಗ್ತದೆ. ದಿನ ದಿನ ಏನು ಕೃಷಿಯೊಳಗೆ ಬದಲಾವಣೆಗಳಾಗ್ತಾ ಇದ್ದಾವೆ, ವಿಶೇಷವಾಗಿ ಡಿಜಿಟಲ್ ಕ್ರಾಂತಿಯಿಂದಾಗಿ ಇವತ್ತಿನ ದಿವಸ ಕೃಷಿ ಬಹಳ ದೊಡ್ಡ ಮಟ್ಟಕ್ಕೆ ಹೋಗಿದೆ. ಸರಳವಾಗಿ ಕೆಲಸಗಳನ್ನು ಮಾಡುವಂತಹದ್ದು, ಮತ್ತು ಗುಣಮಟ್ಟದ ಉತ್ಪನ್ನವನ್ನು ತೆಗೆದುಕೊಳ್ಳುವಂತಹದ್ದು, ಅದರ ಜೊತೆಗೆ ಶೂನ್ಯ ಬಂಡವಾಳ ಅಥವಾ ಕಡಿಮೆ ಬಂಡವಾಳವನ್ನು ತೊಡಗಿಸಿ ನಾವು ಹೆಚ್ಚಿನ ಉತ್ಪಾದನೆಯನ್ನು ಮಾಡುವಂತಹ ಒಂದು ವಿಚಾರದ ಕಡೆ ಇವತ್ತು ಜಗತ್ತು ಹೊರಳತಾ ಇದೆ. ಅದೇ ಉದ್ದೇಶ ಇಟ್ಟುಕೊಂಡೇ ನಮ್ಮ ಕೇಂದ್ರ ಸರ್ಕಾರ ರೈತರ ಆದಾಯವನ್ನ ಡಬಲ್ ಮಾಡುವುದಕ್ಕೆ, ದ್ವಿಗುಣ ಮಾಡುವುದಕ್ಕೆ ಪಣ ತೊಟ್ಟು ಅದೇ ಯೋಜನೆಯನ್ನ ಹಾಕೊಂಡು ಈಗ ಮುಂದುವರೆದ. ಕೃಷಿ ಮೇಳದ ಈ ಸಲದ ಧ್ಯೇಯ ಕೂಡ ಅದೇ ಆಗಿತ್ತು. ರೈತರ ಆದಾಯವನ್ನ ಡಬಲ್ ಮಾಡುವಂತಹ ಒಂದು ನಿಟ್ಟಿನೊಳಗ, ದ್ವಿಗುಣಗೊಳಿಸುವಂತಹ ಒಂದು ನಿಟ್ಟಿನೊಳಗ ಯಾವ್ಯಾವ ತಾಂತ್ರಿಕತೆಗಳದಾವ, ಅವುಗಳನ್ನು ನಮ್ಮ ರೈತ ಬಾಂಧವರು ಯಾವ ರೀತಿ ಅಳವಡಿಸಿಕೊಳ್ಳಬಹುದು, ಯಾವ ರೀತಿಯಾದಂತಹ ಯೋಜನೆಗಳನ್ನು ಮಾಡಬಹುದು, ಈ ಎಲ್ಲಾ ವಿಚಾರಗಳನ್ನು ಇಟ್ಟುಕೊಂಡು ಅಲ್ಲಿ ತಾಂತ್ರಿಕತೆಗಳ ಪ್ರದರ್ಶನ ಆಯಿತು. ಆಮೇಲೆ ತಜ್ಞರ ಜೊತೆಗೆ ಭೇಟಿಯಾಯಿತು. ಏನು ರೈತರು ಮಾಡಿರ್ತಾರ, ರೈತರು ಕೂಡ ಸಾಕಷ್ಟು ಅನುಭವಸ್ತರು, ಸಾಕಷ್ಟು ಪ್ರಯೋಗಗಳನ್ನ ಮಾಡುವಂತಹ ರೈತರನ್ನ ನಾವು ನೋಡ್ತಾ ಇದ್ದೀವಿ. ಅವರು ಏನ್ ಮಾಡ್ತಾ ಇದ್ದಾರೆ, ಅವರ ಅನುಭವಗಳನ್ನು ಕೂಡ ನಾವು ತಗೊಳ್ಬೇಕಾಗ್ತದೆ. ಅಂತಹ ಒಂದು ಸಂವಾದ ಕೂಡ, ರೈತರಿಂದ ರೈತರಿಗಾಗಿ ಅನ್ನುವಂತಹ ಒಂದು ಸಂವಾದ ಕೂಡ ಅಲ್ಲಿ ನಡೀತು. ಅಂತಹ ಸಭೆಗಳಲ್ಲಿ ತಾವು ಭಾಗವಹಿಸಿದ್ರೆ ನಾವು ಯಾವ ರೀತಿ ನಮ್ಮ ಯೋಜನೆಗಳನ್ನು ಬದಲಾವಣೆ ಮಾಡಿಕೊಳ್ಬೇಕು ಅಥವಾ ಹೊಸ ವಿಚಾರಗಳನ್ನು ಯಾವ ರೀತಿ ಅಳವಡಿಸಿಕೊಳ್ಬೇಕು ಅನ್ನುವಂಥದ್ದು ಗೊತ್ತಾಗ್ತದೆ. ಹೊಸ ಪರಿಸರಕ್ಕೆ ನಾವು ಸ್ಪಂದಿಸಿದರೆ ನಮ್ಮ ಒಂದು ಬಾಳು ಸಮೃದ್ಧ ಆಗೋದ್ರೊಳಗೆ ಯಾವುದೇ ಸಂದೇಹ ಇಲ್ಲ. ಅದರಿಂದ ದೇಶಕ್ಕೂ ಕೂಡ ಬಹಳಷ್ಟು ಅನುಕೂಲ ಆಗುವಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ. ರೈತರ ಆದಾಯವನ್ನ ಡಬಲ್ ಮಾಡುವಂತಹ ಒಂದು ನಿಟ್ಟಿನೊಳಗೆ ಸಾಕಷ್ಟು ತಾಂತ್ರಿಕತೆಗಳು ಇವತ್ತಿನ ದಿವಸ ಅದಾವ. ಈಗೇನು ಡಿಜಿಟಲ್ ಕ್ರಾಂತಿ ಅಂತ ನಾನು ಹೇಳ್ತಾ ಇದ್ದೀನಿ, ಆ ಡಿಜಿಟಲ್ ಕ್ರಾಂತಿಯಿಂದಾಗಿ ನಮ್ಮ ರೈತರಿಗೆ ಬಹಳಷ್ಟು ಅನುಕೂಲಗಳು ಮುಂದಿನ ದಿನಗಳಲ್ಲಿ ಒದಗುವಂತಹ ಸಾಧ್ಯತೆಗಳು ಅದಾವ. ಯಾಕಪ್ಪ ಅಂತಂದ್ರೆ ಅಂತಹ ಒಂದು ತಂತ್ರಜ್ಞಾನವನ್ನು ನಾವು ನಮ್ಮ ಕೃಷಿಯೊಳಗೆ ಅಳವಡಿಸಿಕೊಂಡ್ರೆ ಖರ್ಚು ಬಹಳಷ್ಟು ಕಡಿಮೆ ಆಗಿಬಿಡ್ತೈತಿ, ಗುಣಮಟ್ಟದ ಉತ್ಪನ್ನ ತೆಗೆಯೋದಕ್ಕೆ ಸರಳ ಆಗಿಬಿಡ್ತೈತಿ. ಅದಕ್ಕೆ ಈ ಕಂಪ್ಯೂಟರ್ ಇರಬಹುದು, ಇಂಟರ್ನೆಟ್ ಇರಬಹುದು, ಆಮೇಲೆ ಮೊಬೈಲ್ ಆಪ್ಗಳಿರಬಹುದು, ಇವುಗಳನ್ನ ನಾವು ಕಲಿಯುವಂತಹ ಒಂದು ಅವಶ್ಯಕತೆ ಬಹಳದ. ಅವುಗಳನ್ನು ಯಾವ ರೀತಿ ಬಳಸಬೇಕು ಅನ್ನೋದ್ರ ಕಡೆ ಲಕ್ಷ ಕೊಡಬೇಕು. ಇದು ಬಹಳ ಕಷ್ಟದ್ದೇನಲ್ಲ, ಸ್ವಲ್ಪ ನೀವು ಪ್ರಯತ್ನ ಮಾಡಬೇಕಾಗ್ತದೆ. ಆ ನಂತರ ಈ ಕೃಷಿ ಮೇಳ ಆಯಿತು, ಕೃಷಿ ಮೇಳದ ನಂತರ ನೀವೇನು ತಜ್ಞರ ಜೊತೆಗೆ ಸಂಪರ್ಕ ಮಾಡಿರ್ತೀರಿ, ಅವರ ಸಂಪರ್ಕದೊಳಗಿದ್ದು ಎಲ್ಲಿ ಈ ಬಗ್ಗೆ ಟ್ರೈನಿಂಗ್ ಸಿಗ್ತದೆ ಅಂತ ಟ್ರೈನಿಂಗ್ಗಳಿಗೆ ಹೋಗಿ ಅಟೆಂಡ್ ಆಗಿ ನೀವು ಜ್ಞಾನವನ್ನು ಸಂಪಾದಿಸುವಂತಹ ಒಂದು ಕೆಲಸವನ್ನು ಮಾಡಿದ್ರೆ ಬಹಳ ಅನುಕೂಲ ಆಗ್ತದೆ ಅನ್ನುವಂತಹ ಒಂದು ವಿಚಾರ ಈ ಕೃಷಿ ಮೇಳ ಸಂದರ್ಭದೊಳಗೆ ನಾನು ತಮಗೆ ಮತ್ತೊಮ್ಮೆ ನೆನಪು ಮಾಡಿಕೊಡ್ತಾ ಇದ್ದೀನಿ. ಎಲ್ಲೆಲ್ಲಿ ನಮಗೆ ಸಂಪನ್ಮೂಲಗಳು ಸಿಗ್ತಾವ ಅವುಗಳನ್ನು ನಾವು ಬಳಸುವುದರ ಕಡೆ, ನಮ್ಮನ್ನ ಅದರೊಳಗೆ ತೊಡಗಿಸಿಕೊಳ್ಳುವುದರ ಕಡೆ ಕಾಳಜಿ ವಹಿಸಬೇಕು ಅನ್ನುವಂತಹ ಮಾತನ್ನ ಈ ಸಂದರ್ಭದೊಳಗೆ ನನಗೆ ಹೇಳಬೇಕನ್ನಿಸ್ತದೆ. ಆತ್ಮೀಯರೇ, ನಾವು ನೋಡಿವಿ ಏನು, ಸುಳ್ಳು ಜಲ್ದಿ ಹರಡುವಷ್ಟು ಸತ್ಯ ಹರಡುವುದಿಲ್ಲ. ಅದಕ್ಕೆ ಕಳೆದ ಕೆಲವು ದಿನಗಳಲ್ಲಿ ಆದಂತಹ ಒಂದು ಘಟನೆನೆ ಸಾಕ್ಷಿ ಅಂತ ಹೇಳಿ ಹೇಳಬಹುದು. ಸೋಷಿಯಲ್ ಮೀಡಿಯಾದೊಳಗ ಒಂದು ವಿಚಾರ ಹರಿದಾಡ್ತಾ ಇದ್ದ, ಫೋಟೋಗಳು ಕೂಡ ಹರಿದಾಡ್ತಾ ಇದ್ದಾವ. ಏನು ಅಂತಂದ್ರೆ, ಒಂದು ಕೋರಿ ಹುಳ, ಕಂಬಳಿ ಹುಳ, ಆ ಕಂಬಳಿ ಹುಳದಿಂದಾಗಿ ಸಾವು ಸಂಭವಿಸ್ತದ ಅನ್ನುವಂತಹ ಒಂದು ಮಾತು ಸೋಷಿಯಲ್ ಮೀಡಿಯಾದೊಳಗ ಜಾಲತಾಣದೊಳಗ ಹರಿದಾಡ್ತಾ ಇದೆ. ಅದನ್ನ ರೈತರು ತಮಗ ಬಂದಂತಹ ಒಂದು ಮಾಹಿತಿಯನ್ನ ಬಹುತೇಕ ಎಲ್ಲಾ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡ್ತಾ ಇದ್ದಾರೆ. ಇದರಿಂದ ಏನಾಗಿದಪ್ಪ ಅಂತಂದ್ರೆ, ಇಂಥ ಒಂದು ಕಂಬಳಿ ಹುಳುವಿನಿಂದ ಎಷ್ಟೆಲ್ಲಾ ಅನಾಹುತ ಆಗ್ತದ ಅನ್ನುವಂತಹ ಒಂದು ಆತಂಕ ನಮ್ಮ ರೈತರಲ್ಲಿ ಮನೆ ಮಾಡಿದೆ. ಅನೇಕರು ಪ್ರಶ್ನೆ ಕೇಳ್ತಾ ಇದ್ದಾರೆ, ಏನ್ರಿ ಸರ್ ಇದರಿಂದಾಗಿ ಬಹಳ ತೊಂದರೆ ಆಗ್ತದೇನು, ಸಾವು ಸಂಭವಿಸ್ತದೇನು ಅಂತ ಅನ್ನುವಂತಹ ಮಾತನ್ನ ಕೇಳ್ತಾ ಇದ್ದಾರೆ, ಮತ್ತೆ ಪ್ರಶ್ನೆಗಳನ್ನು ಕೂಡ ಹಾಕ್ತಾ ಇದ್ದಾರೆ. ಇದರ ಸತ್ಯಾಸತ್ಯತೆ ಬಗ್ಗೆ ನಾವು ವಿಚಾರ ಮಾಡಿದ್ವಿ. ಇಂಥ ವಿಚಾರಗಳಿದ್ದಾಗ ನಾವು ಒಂದು ಮನವಿ ಮಾಡಿಕೊಳ್ಳೋದು ಏನಪ್ಪ ಅಂತಂದ್ರೆ, ಅದು ಗೊತ್ತಿರಲಾರದೆ ನಮಗೆ ಒಂದ್ ವೇಳೆ ಆ ವಿಷಯ ಗೊತ್ತಿಲ್ಲ ಅಂತಂದ್ರೆ ಅದನ್ನ ನಾವು ಬೇರೆಯವರಿಗೆ ತಿಳಿಸೋದಾಗ್ಲಿ, ಬೇರೆಯವ್ರ ಮನಸ್ಸಿನ ಮೇಲೆ ಇಡುವುದಾಗ್ಲಿ, ಅಥವಾ ಅದನ್ನು ಫಾರ್ವರ್ಡ್ ಮಾಡುವುದಾಗ್ಲಿ ಮಾಡಬಾರದು ಅನ್ನುವಂತಹ ಒಂದು ವಿಚಾರವನ್ನ ಈ ಸಂದರ್ಭದೊಳಗೆ ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ, ಒಂದು ವಿಷಯದ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತಂದಾಗ ಅದು ನಿಜ ಅದನೋ ಸುಳ್ಳದನೋ ಅನ್ನುವಂತಹ ಒಂದು ಪ್ರಶ್ನೆ ಬರ್ತದ. ಅದಕ್ಕೆ ಇಂಥ ಸುಳ್ಳುಗಳು ಜಲ್ದಿ ಹರಡುವುದರಿಂದ ಅದನ್ನು ನಾವು ನಿಯಂತ್ರಣದೊಳಗೆ ಇಡುವುದಕ್ಕೆ ನಮ್ಮ ಜವಾಬ್ದಾರಿಯನ್ನ ನಾವು ಬಳಸಬೇಕಾಗ್ತದ, ನಾವು ಜವಾಬ್ದಾರಿಯಿಂದ ವರ್ತಿಸಬೇಕಾಗ್ತದ. ಅದಕ್ಕೆ ಇಂಥ ವಿಷಯಗಳಿದ್ದಾಗ ನೀವು ಯಾರಿಗೆ ಕೇಳಬೇಕು ಅಂತಂದ್ರೆ, ಅಧಿಕೃತವಾದಂತಹ ವಿಜ್ಞಾನಿಗಳಿಗೆ ಕೇಳಬೇಕು, ಅಧಿಕಾರಿಗಳಿಗೆ ಕೇಳಬೇಕು. ಎಲ್ಲಿ ಅಧಿಕೃತವಾದಂತಹ ಸೋರ್ಸ್ ಇರ್ತದ, ಮೂಲ ಇರ್ತದ, ಅವರಿಗೆ ನೀವು ಕೇಳಬೇಕು. ಇಂಥ ವಿಷಯಗಳು ಕೆಲವರು ಇರ್ತಾರೆ, ಇದನ್ನೇ ಒಂದು ಉದ್ಯೋಗವನ್ನು ಮಾಡಿಕೊಂಡಿರ್ತಾರೆ, ಇಂತಹ ಪತ್ರಗಳನ್ನು ಹಾಕುವುದು, ಫೋಟೋಗಳನ್ನು ಹಾಕುವುದು. ಈಗ ಫೋಟೋಗಳು ಅಂತಂದಾಗ ಏನಾಗ್ತದಪ್ಪ ಅಂತಂದ್ರೆ, ತಮಗೆ ಗೊತ್ತಿರಲಿ, ಫೋಟೋಗಳನ್ನ ನಾವು ತಿದ್ದುಪಡಿ ಮಾಡಬಹುದು, ಅದರೊಳಗೆ ನಮಗೆ ಬೇಕಾದಂಥವ್ರ ಫೋಟೋಗಳನ್ನು ಹಾಕಬಹುದು, ನಮಗೆ ಬೇಡಾದಂಥವ್ರ ಫೋಟೋಗಳನ್ನ ತೆಗಿಬಹುದು, ಅಲ್ಲಿ ಯಾವುದೋ ಒಂದು ಪ್ರಾಣಿಯನ್ನ ಸೇರಿಸಬಹುದು ಅಥವಾ ಯಾವುದೋ ಒಂದು ಪ್ರಾಣಿಯನ್ನ ಅಲ್ಲಿಂದ ಡಿಲೀಟ್ ಮಾಡಬಹುದು. ಹಿಂಗ ಬೇಕಾದಷ್ಟು ಎಡಿಟಿಂಗ್ ಮಾಡಿ ನಾವು ಒಂದು ಫೋಟೋವನ್ನು ತಯಾರು ಮಾಡುವಂತಹ ಎಲ್ಲಾ ತಂತ್ರಜ್ಞಾನ ಇವತ್ತಿನ ದಿವಸ ಲಭ್ಯದ. ಆದ್ದರಿಂದ ಫೋಟೋ ನೋಡೋದು ಕೂಡಲೇ ಇದು ನಂಬುವಂತಹ ಒಂದು ವಿಚಾರ ಏನದ ಅದನ್ನ ದಯವಿಟ್ಟು ಬಿಟ್ಟು ಬಿಡಬೇಕು. ಅದರ ಸತ್ಯಾಸತ್ಯತೆಯನ್ನ ನಾವು ಮೊದಲ ಹೊರಗೆ ಹಚ್ಚಬೇಕಾಗ್ತದ. ಅದಕ್ಕೆ ನಾವು ಈ ಬಗ್ಗೆ ನಮಗೆ ಗೊತ್ತಿದ್ರು ಸಹಿತ ವಿಜ್ಞಾನಿಗಳ ಜೊತೆಗೆ ಮಾತಾಡಿದ್ವಿ, ಅಧಿಕಾರಿಗಳ ಜೊತೆಗೆ ಮಾತಾಡಿದ್ವಿ. ಇಲ್ಲಿ ಒಂದು ವಿಚಾರ ನಮಗೆ ಗೊತ್ತಾಯಿತು. ಈಗೇನು ಆ ಕಂಬಳಿ ಹುಳ ಫೋಟೋದೊಳಗ ಬರ್ತಾ ಇದೆ, ಆ ಕಂಬಳಿ ಹುಳುವಿನ ಹೆಸರು ಇಂಗ್ಲಿಷ್ನೊಳಗ ಸ್ಪೈನಿ ಓಕ್ ಸ್ಲಗ್ ಅಂತ ಹೇಳಿ ಕರೀತಾರೆ. ಸ್ಪೈನಿ ಓಕ್ ಸ್ಲಗ್ ಅಂತ ಹೇಳಿ ಅಂದ್ರೆ ಅದಕ್ಕೆ ಮುಳ್ಳುಗಳಿರ್ತಾವಲ್ಲ, ಅದಕ್ಕೆ ಸ್ಪೈನ್ಸ್ ಅಂತ ಹೇಳಿ ಕರೀತಾರೆ. ಅದಕ್ಕೆ ಇದು ಕೋರಿ ಹುಳ ಅಥವಾ ಕಂಬಳಿ ಹುಳದ ಜಾತಿಗೆ ಸೇರಿದಂತಹ ಒಂದು ಹುಳು. ಇದರ ವೈಜ್ಞಾನಿಕ ಹೆಸರು ಯುಕ್ಲಿಯಾ ಡೆಲ್ಫಿನಿ ಅಂತ ಹೇಳಿ ಕರೀತಾರೆ. ಯುಕ್ಲಿಯಾ ಡೆಲ್ಫಿನಿ ಅಂತ ಹೇಳಿ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಅದ, ಅದನ್ನ ನಾನು ತಮಗ ಹೇಳ್ತೀನಿ. ಇದನ್ನ ಗಮನಿಸಬೇಕು, ಇದು ಮರಿ ಹಂತದೊಳಗ ಒಂದು ಎಲೆಯ ರೂಪದೊಳಗ ಮುಳ್ಳುಗಳನ್ನ ಹೊಂದಿರುವಂಗ ಕಾಣಿಸ್ತದೆ. ನೈಸರ್ಗಿಕವಾಗಿ ಪಕ್ಷಿಗಳಿಂದ ಮತ್ತು ಇತರೆ ಪರಭಕ್ಷಕ ಕೀಟಗಳಿಂದ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಈ ಹುಳುವಿಗೆ ನಿಸರ್ಗ ಕೊಟ್ಟಿರುವಂತಹ ವರದಾನ ಅಂತ ಹೇಳಿ ಹೇಳಬಹುದು. ಈಗೇನು ವೇಷ ಹಾಕುವುದಂತೀವಲ್ಲ ನಾವು, ಅಂತಹ ವೇಷಗಳನ್ನ ಈ ಕೋರಿ ಹುಳುಗಳು ಧರಿಸ್ತವ. ಅಂತಂದ್ರ ವೈರಿಗಳಿಂದ ತಮ್ಮನ್ನ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಇಂಥ ರೂಪ ಅವು ಹೊಂದುತ್ತವೆ. ಇದಕ್ಕೆ ಇಂಗ್ಲಿಷ್ನೊಳಗೆ ಕ್ಯಾಮೋಫ್ಲೇಜ್ ಅಂತ ಹೇಳಿ ಕರೀತಾರೆ. ಪಕ್ಷಿಗಳು ಇದು ಎಲೆ ರೂಪದೊಳಗಿರೋದ್ರಿಂದ ಇದು ಎಲೆ ಅಂತ ಹೇಳಿ ತಿಳ್ಕೊತಾವ, ಹಾಗಾಗಿ ಇವು ತಮ್ಮ ಜೀವವನ್ನ ಉಳಿಸುತ್ತವೆ. ಪರಭಕ್ಷಕ ಕೀಟಗಳು ಇದು ನೋಡೋದಕ್ಕೆ ಮುಳ್ಳುಗಳೊಂದಿಗೆ ಭಯಾನಕವಾಗಿ ಕಾಣಿಸೋದ್ರಿಂದ ಇದನ್ನ ತಿನ್ನುವುದಿಲ್ಲ. ಹಿಂಗ ಈ ಒಂದು ಕಂಬಳಿ ಹುಳ ಏನದಲ್ಲ ಇದು ತನ್ನನ್ನು ತಾನು ಸಂರಕ್ಷಣೆ ಮಾಡಿಕೊಳ್ತದೆ. ಎಲ್ಲಾ ಕೋರಿ ಹುಳುಗಳಂಗ ಇದು ಸಾಮಾನ್ಯವಾಗಿ ಜೂನ್ ಕಡೆಯ ವಾರದಿಂದ ಅಕ್ಟೋಬರ್ ಅಂತ್ಯ ತನಕ ಹುಳುವಿನ ರೂಪದೊಳಗ ಅಲ್ಲಲ್ಲಿ ಒಂಟಿಯಾಗಿ ಕಾಣಿಸಿಕೊಳ್ಳುತ್ತದೆ. ಹುಳುವಿನ ಮೈಬಣ್ಣ ತಾನು ಇರುವಂತಹ ವಾತಾವರಣಕ್ಕೆ ಅನುಗುಣವಾಗಿ ಬೇರೆ ಬೇರೆ ವಿನ್ಯಾಸಗಳನ್ನ ನಾವು ಕಾಣಬಹುದು, ಬೇರೆ ಬೇರೆ ಬಣ್ಣಗಳನ್ನ ಕೂಡ ನಾವು ಕಾಣಬಹುದು. ಇದು ಸಾಮಾನ್ಯವಾಗಿ 1 ಸೆಂಟಿಮೀಟರ್ನಿಂದ 2.5 ಸೆಂಟಿಮೀಟರ್ ತನಕ ಉದ್ದ ಇರುತ್ತದೆ. ಇಂಥ ಒಂದು ಕೋರಿ ಹುಳ ಮೈ ಮೇಲೆ ಬಿತ್ತು ಅಂತಂದ್ರೆ ನಿಮ್ಮ ಸಾಕಷ್ಟು ಜನರಿಗೆ ಈ ಅನುಭವ ಇರಬಹುದು. ಮುಟ್ಟಿದ್ರೆ ಏನಾಗ್ತದಪ್ಪ ಅಂತಂದ್ರೆ ಉರಿಯಾಗಬಹುದು, ತುರಿಕೆ ಆಗಬಹುದು. ಇದು ಸಾಮಾನ್ಯವಾದಂತಹ ಒಂದು ಲಕ್ಷಣ. ಈ ಸಂದರ್ಭದೊಳಗೆ ಏನ್ ಮಾಡಬೇಕು, ಎಲ್ಲಿ ಆ ಹುಳ ಮುಟ್ಟಿರ್ತದಲ್ಲ ಆ ಜಾಗದೊಳಗ ಒಂದು ಜಿಗಟ್ ಪಟ್ಟಿ ಏನಿರ್ತದ ಅದನ್ನ ಅಂಟಿಸಿ ತೆಗೆದ್ರಿಂದ ಹುಳು ಬಿಟ್ಟಿರುವಂತಹ ಸೂಕ್ಷ್ಮ ಕೂದಲು ಅಥವಾ ಮುಳ್ಳನ್ನ ತೆಗಿಬಹುದು. ಆ ನಂತರ ಶುದ್ಧ ನೀರಿನೊಳಗ ಚಲೋತ್ನಾಗಿ ತೊಳೆದು ಅದರ ಮೇಲೆ ಮಂಜುಗಡ್ಡೆ ಇಡುವುದರಿಂದ ಉರಿ ಕಡಿಮೆ ಆಗ್ತದೆ. ಹೆಚ್ಚಿನ ಅಲರ್ಜಿ ಇರುವಂತಹ ಜನರು ಅದನ್ನು ಮುಟ್ಟಿದಾಗ ಅವರಲ್ಲಿ ತೀವ್ರವಾದಂತಹ ಲಕ್ಷಣಗಳು ಕಾಣಬಹುದು. ಒಂದ್ ವೇಳೆ ಅಂತಹ ಸಮಸ್ಯೆ ಇತ್ತು ಅಂತಂದ್ರೆ ಅವರು ತಜ್ಞ ವೈದ್ಯರನ್ನ ಸಂಪರ್ಕ ಮಾಡಿದರೆ ಚಿಕಿತ್ಸೆ ಲಭ್ಯ ಇರ್ತದೆ. ಆದರೆ ಇಲ್ಲಿ ಒಂದು ವಿಚಾರ ಗಮನಿಸಬೇಕು, ಯಾವುದೇ ಕಾರಣಕ್ಕಾಗಿ ಈ ಕೋರಿ ಹುಳ ಮುಟ್ಟಿದ್ರೆ ಅದು ಮಾರಣಾಂತಿಕವಾಗಿ ಪರಿಣಮಿಸುವುದಿಲ್ಲ ಅನ್ನೋದನ್ನ ಗಮನಿಸಬೇಕು. ಈ ವಿಷಯಕ್ಕೆ ಯಾವುದೇ ಪುರಾವೆ ಕೂಡ ಇಲ್ಲ. ಹೌದಪ್ಪ, ಇದರಿಂದ ಸಾವು ಸಂಭವಿಸ್ತದ ಅನ್ನುವಂತಹ ವಿಚಾರಕ್ಕೆ ಯಾವುದೇ ಸಾಕ್ಷಿ ಕೂಡ ಇಲ್ಲ. ಅದಕ್ಕೆ ಯಾರೂ ಈ ವಿಷಯದ ಬಗ್ಗೆ ಭಯ ಪಡಬಾರದು. ಇದು ಬಹುಭಕ್ಷಕ ಕೀಟ ಆಗಿದ್ದು ಬೇರೆ ಬೇರೆ ರೀತಿಯ ಸಸ್ಯಗಳ ಎಲೆಗಳನ್ನ ಮತ್ತು ಕಾಡು ಜಾತಿಯ ಮರಗಳ ಎಲೆಗಳನ್ನ ತಿಂದು ಬದುಕ್ತದೆ. ಈ ಹುಳದ ಹತೋಟಿ ಮಾಡುವುದಕ್ಕೆ ಬೇವಿನ ಎಣ್ಣೆಯನ್ನ 1 ಲೀಟರ್ ನೀರಿಗೆ 5 ಮಿಲಿಯಂಗ ಅಥವಾ ಕ್ಲೋರ್ಪೈರಿಫಾಸ್ ರಾಸಾಯನಿಕವನ್ನ 1 ಲೀಟರ್ ನೀರಿಗೆ 2 ಮಿಲಿಯಂಗ ಬೆರೆಸಿ ಸಿಂಪರಣೆ ಮಾಡಬಹುದು. ಆದ್ದರಿಂದ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಏನಪ್ಪಾ ಅಂತಂದ್ರೆ, ಇಂಥ ಪೋಸ್ಟ್ಗಳೇನಿರ್ತಾವ, ಇಂಥ ಮಾಹಿತಿ ಮೆಸೇಜ್ಗಳೇನಿರ್ತಾವ, ಇವುಗಳನ್ನು ದಯವಿಟ್ಟು ನಂಬುವುದಕ್ಕಿಂತ ಮೊದಲು ವೈಜ್ಞಾನಿಕ ಮಾಹಿತಿಯನ್ನ ಪಡಿಬೇಕು. ಅದು ಅಧಿಕೃತ ಮೂಲದಿಂದ ಪಡೆದು ಬೇರೆಯವರಿಗೆ ಹೇಳುವಂತಹ ವಿಚಾರವನ್ನ ಮಾಡಬೇಕು. ಆತ್ಮೀಯರೇ, ಈ ವಾರ ನಾವು 2 ಮಹತ್ವದ ದಿನಗಳನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸೆಪ್ಟೆಂಬರ್ 25ನೇ ತಾರೀಕು ವಿಶ್ವ ನದಿ ದಿನವನ್ನಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದು ಪ್ರತಿ ವರ್ಷದ ಸೆಪ್ಟೆಂಬರ್ನ 4ನೇ ಸಂಡೇ, 4ನೇ ರವಿವಾರದಂದು ವಿಶ್ವ ನದಿ ದಿನವನ್ನ ಆಚರಣೆ ಮಾಡಲಾಗ್ತದೆ. ಇನ್ನೊಂದು ಮಹತ್ವದ ದಿನ ಅಂತಂದ್ರೆ ಸೆಪ್ಟೆಂಬರ್ 27ನೇ ತಾರೀಕು ವಿಶ್ವ ಪ್ರವಾಸೋದ್ಯಮ ದಿನ. ಈ 2 ದಿನಗಳಲ್ಲದೆ ಇನ್ನು ನಮ್ಮ ಪ್ರಮುಖವಾದಂತಹ ಹಬ್ಬ ಶುರುವಾಗುವಂತಹ ದಿನ ರವಿವಾರ ಮಹಾಲಯ ಅಮಾವಾಸ್ಯೆ, ಅದರ ನಂತರ ನವರಾತ್ರಿ ಆಚರಣೆಗಳು ಶುರುವಾಗ್ತಾವ. ಎಲ್ಲಾ ಕಡೆ ಸಂತೋಷ ಸಂಭ್ರಮ ಆನಂದಗಳು ನೆಲೆಸ್ತಾವ. ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲಾ ರೈತರ ಮನೆ ಮನಸ್ಸಿನಲ್ಲಿ ಹಬ್ಬದ ಸಂಭ್ರಮ ನೆಲೆಸಲಿ ಅಂಥೇಳಿ ನಾವು ಹಾರೈಕೆ ಮಾಡ್ತಾ ಇದ್ದೀವಿ. ಆತ್ಮೀಯರೇ, ಈಗ ಉತ್ತರಿ ಮಳಿ ಅಥವಾ ಉತ್ತರ ಮಳಿ ಅವಧಿ ನಡೆದದ. ಇದು ಮಳೆ ಪ್ರವೇಶ ಆಗಿದ್ದು 13ನೇ ತಾರೀಕು, ಇದರ ಅವಧಿ ಬರುವ 27ನೇ ತಾರೀಕಿನ ತನಕ ಇರ್ತದೆ. ಉತ್ತರಿ ಮಳೆ ಬಗ್ಗೆ ಕಳೆದ ವಾರ ನಾವು ತಿಳ್ಕೊಂಡಿದ್ವಿ, ಅಲ್ಪ ಮಳೆ ಈ ಸಲ ಉತ್ತರಿ ಮಳೆ ತರ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕೆಲವು ಕಡೆ ಜೋರು ಮಳೆ ಬರುವುದು, ಇದರಿಂದಾಗಿ ಕೆರೆ ಕಟ್ಟೆಗಳು ತುಂಬುತ್ತವೆ. ಈಶಾನ್ಯ ಭಾರತದೊಳಗೆ ವಾಯುಭಾರ ಕುಸಿತ ಆಗಬಹುದು, ಪ್ರವಾಹದ ಭೀತಿ ಕಾಣಿಸಿಕೊಳ್ಳಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ. 1 ಮತ್ತು 2ನೇ ಚರಣಗಳಲ್ಲಿ ದಕ್ಷಿಣ ಮತ್ತು ಆಗ್ನೇಯ ಭಾರತದೊಳಗೆ ಜಡಿ ಮಳೆ ಆಗಬಹುದು. 3 ಮತ್ತು 4ನೇ ಚರಣಗಳಲ್ಲಿ ರಾಜ್ಯದ ಕೆಲವು ಕಡೆ ಜೋರು ಮಳೆ ಸಂಭವ ಅದ ಅಂಥೇಳಿ ಉತ್ತರಿ ಮಳೆ ಬಗ್ಗೆ ಹೇಳ್ತಾ ಇದ್ದಾರೆ. ಸೆಪ್ಟೆಂಬರ್ 20, 22, 24, 25 ಇವು ಈ ಮಳೆಯ ಉಳಿದ ದಿನಗಳು. ಈ ದಿನಗಳಂದು ಉತ್ತಮ ಮಳೆ ಆಗಬಹುದು ಅನ್ನುವಂತಹ ಒಂದು ನಿರೀಕ್ಷೆಯನ್ನ ಮಾಡಬಹುದು. ದಿನಾಂಕಗಳನ್ನು ಇನ್ನೊಮ್ಮೆ ಗಮನಿಸಬೇಕು. ಸೆಪ್ಟೆಂಬರ್ 20, 22, 24, 25 ಈ ದಿನಗಳಂದು ಉತ್ತಮ ಮಳೆ ಸಂಭವ ಅದ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರೆ ಬುಧವಾರ ಸೆಪ್ಟೆಂಬರ್ 21ರಿಂದ ಬರುವ ಮಂಗಳವಾರ ಸೆಪ್ಟೆಂಬರ್ 27ರ ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜಹೀರಾಬಾದ್ ತಾಲೂಕೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣಂತ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಕಳೆದ ವಾರ ಯಾವ ರೀತಿಯಾದಂತಹ ಒಂದು ಹವಾಮಾನದ ಸನ್ನಿವೇಶ ಇತ್ತು, ಅದೇ ರೀತಿಯಾದಂತಹ ಸನ್ನಿವೇಶ ಈ ವಾರ ಕೂಡ ಮುಂದುವರಿತದೆ ಅಂತ ಹೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಅಂದ್ರೆ ಮಿಶ್ರ ವಾತಾವರಣ ಇರ್ತದೆ, ಅತಿ ಹಗುರದಿಂದ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಎಲ್ಲಾ ದಿನಗಳಲ್ಲಿ ಅದಾವ. ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ ತಿಳಿದು ಬರ್ತದ. ಮತ್ತ ಯಾರ್ಯಾರು ಇನ್ನು ತಾವು ಕೊಯ್ಲು ಮಾಡಬೇಕಂತೀರಿ ಅಥವಾ ಕೃಷಿ ಚಟುವಟಿಕೆಗಳನ್ನ ಹಮ್ಮಿಕೊಳ್ಬೇಕಂತ ವಿಚಾರ ಮಾಡ್ತಾ ಇದ್ದೀರಿ, ಯೋಜನೆ ಮಾಡ್ತಾ ಇದ್ದೀರಿ, ಅವರಿಗೂ ಕೂಡ ಈ ವಾರ ಅನುಕೂಲ ಒದಗಿಸುವಂತಹ ವಾರ ಅಂತೇಳಿ ಹೇಳಬಹುದು. ವಿಶೇಷವಾಗಿ ಈಗೇನು ಸುಗ್ಗಿ ಸಮಯದ, ಇನ್ನೂ ಬಹಳಷ್ಟು ಜನ ತಾವು ಮಾಡ್ತಾ ಇದ್ದೀರಿ, ಮಾಡೋರಿದ್ದೀರಿ, ಅದನ್ನ ಈ ವಾರ ತಾವು ಅದನ್ನ ಮಾಡಿ ಮುಗಿಸೋದು ಬಹಳ ಒಳ್ಳೇದು. ಯಾಕಪ್ಪ ಅಂತಂದ್ರೆ ಒಂದು ಸೂಚನೆ ಅದ, ಮುಂದಿನ ವಾರದ ಬಗ್ಗೆನೂ ಕೂಡ ನಾನು ಹೇಳ್ತಾ ಇದ್ದೀನಿ. ಮುಂದಿನ ವಾರ ಮಂಗಳವಾರದ ನಂತರ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ರವಿವಾರ ಹಿಂಗ ಮಳೆ ಅದಾವ. ಮತ್ತ ಒಳ್ಳೆ ಮಳೆ ಅದಾವ ಅನ್ನುವಂತಹ ಒಂದು ವಿಚಾರದ ಅದಕ್ಕ ನೀವೇನ್ ಮಾಡಬೇಕು ಅಂತಂದ್ರ ಬಹುತೇಕ ಸೋಮವಾರ ಅನ್ನೋದ್ರೊಳಗೆ ನೀವು ಎಲ್ಲಾ ಕೆಲಸಗಳನ್ನ ಮಾಡಿಕೊಂಡ್ರೆ ಬಹಳ ಒಳ್ಳೇದು. ಮುಂದ ಸ್ವಲ್ಪ ಬಿಡುವು ಮಾಡ್ಕೊಂಡ್ರ ಚಲೋ. ಯಾಕಪ್ಪ ಅಂತಂದ್ರ ವಾತಾವರಣದ ನಡವಳಿಕೆ ಹೇಳಕ್ ಬರಂಗಿಲ್ಲ. ಸೋಮವಾರ ಮಂಗಳವಾರ ಹಿಂಗ ಏನಾದರೂ ಬದಲಾವಣೆಗಳು ಆಗಬಹುದು. ಯಾಕಪ್ಪ ಅಂತಂದ್ರೆ ಇಲ್ಲಿ ತೋರಿಸೋ ಪ್ರಕಾರ ಮಂಗಳವಾರ ನಂತರ ವಾತಾವರಣದೊಳಗೆ ಸ್ವಲ್ಪ ಬದಲಾವಣೆಗಳು ಆಗಂಗದವ. ಮುಂದಿನ ದಿನಗಳಲ್ಲಿ ಒಳ್ಳೆ ಮಳೆ ಆಗಬಹುದು ಅಂತೇಳಿ ತಜ್ಞರು ಒಂದು ಸೂಚನೆ ನೀಡ್ತಾ ಇದ್ದಾರೆ. ಅದಕ್ಕೆ ಈ ವಾರ ಅಲ್ಲದೆ ಮುಂದಿನ ವಾರದ ಕೂಡ ನಾನು ಕೂಡಿಸಿ ತಮಗೆ ಹೇಳಿದ್ದೀನಿ. ಈ ಎಚ್ಚರಿಕೆಯನ್ನ ತಾವು ತಗೊಳ್ಬೇಕು. ಇದು ಸ್ಥೂಲವಾಗಿ ಆಯಿತು. ಇನ್ನು ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನೋಡೋಣ. ಕಲಬುರಗಿ ಜಿಲ್ಲೆ ಒಳಗೆ ಬುಧವಾರ 21ನೇ ತಾರೀಕು, ಶನಿವಾರ 24, ರವಿವಾರ 25 ಈ ದಿನಗಳಂದು ಮಳೆಯ ಸಾಧ್ಯತೆಗಳು ಶೇಕಡ 60%, ಗುರುವಾರ 22 ಮತ್ತು ಸೋಮವಾರ 26 ಈ ಎರಡು ದಿವಸ 65, ಶುಕ್ರವಾರ 23 40 ಮತ್ತು ಮಂಗಳವಾರ 27ನೇ ತಾರೀಕು ಶೇಕಡ 80% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆ ಒಳಗೆ ಒಂದು ವಾರದ ಅವಧಿ ಒಳಗೆ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳದಾವ. ಸುಮಾರು 10 ಮಿಲಿಮೀಟರ್ನಷ್ಟು ಮಳೆಯನ್ನ ನಾವು ಕಲಬುರಗಿ ಜಿಲ್ಲೆ ಒಳಗೆ ನಿರೀಕ್ಷೆ ಮಾಡಬಹುದು. ಬೀದರ್ ಜಿಲ್ಲೆ ಒಳಗೆ ಬುಧವಾರ 21ನೇ ತಾರೀಕು, ಶನಿವಾರ 24 ಈ ಎರಡು ದಿವಸ ಮಳೆಯ ಸಾಧ್ಯತೆಗಳು ಶೇಕಡ 55%, ಗುರುವಾರ 22ನೇ ತಾರೀಕು ಅಲ್ಲದೆ ರವಿವಾರ 25ನೇ ತಾರೀಕು 65, ಶುಕ್ರವಾರ 23ನೇ ತಾರೀಕು 45, ಸೋಮವಾರ 26ನೇ ತಾರೀಕು 80 ಮತ್ತು ಮಂಗಳವಾರ 27ನೇ ತಾರೀಕು ಶೇಕಡ 90% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಬೀದರ್ ಜಿಲ್ಲೆ ಒಳಗೆ ಒಂದು ವಾರದ ಅವಧಿಯೊಳಗೆ ಸುಮಾರು 27 ಮಿಲಿಮೀಟರ್ನಷ್ಟು ಮಳೆ ಆಗಬಹುದಾಗಿದೆ. ರಾಯಚೂರು ಜಿಲ್ಲೆ ಒಳಗೆ ಬುಧವಾರ 21, ಶುಕ್ರವಾರ 23 ಮತ್ತು ರವಿವಾರ 25 ಈ ಮೂರು ದಿನಗಳಂದು ಮಳೆಯ ಸಾಧ್ಯತೆಗಳು ಶೇಕಡ 40%, ಗುರುವಾರ 22ನೇ ತಾರೀಕು 55, ಶನಿವಾರ 24ನೇ ತಾರೀಕು 45, ಸೋಮವಾರ 26ನೇ ತಾರೀಕು 50 ಮತ್ತು ಮಂಗಳವಾರ 27ನೇ ತಾರೀಕು 65% ಅನ್ನುವಂತಹ ಸೂಚನೆ ಇದೆ. ರಾಯಚೂರು ಜಿಲ್ಲೆ ಒಳಗೆ ಒಂದು ವಾರದ ಅವಧಿಯೊಳಗೆ ಸುಮಾರು 4 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು ಅಂತೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಅತ್ಯಲ್ಪ ಪ್ರಮಾಣದ ಮಳೆ ಆಯಿತು. ಇನ್ನು ವಿಜಯಪುರ ಜಿಲ್ಲೆ ಒಳಗೆ ಬುಧವಾರ 21ನೇ ತಾರೀಕು, ಶುಕ್ರವಾರ 23, ಶನಿವಾರ 24, ರವಿವಾರ 25, ಸೋಮವಾರ 26 ಮತ್ತು ಮಂಗಳವಾರ 27 ಈ ದಿನಗಳಂದು ಮಳೆಯ ಸಾಧ್ಯತೆಗಳು ಶೇಕಡ 60%, ಗುರುವಾರ 27ನೇ ತಾರೀಕು ಶೇಕಡ 75% ಅನ್ನುವಂತಹ ಸೂಚನೆ ಅದ. ವಿಜಯಪುರ ಜಿಲ್ಲೆ ಒಳಗೆ ಒಂದು ವಾರದ ಅವಧಿಯೊಳಗೆ ಸುಮಾರು 5 ಮಿಲಿಮೀಟರ್ನಷ್ಟು ಮಳೆ ಆಗಬಹುದಾಗಿದೆ. ಕೊಪ್ಪಳ ಜಿಲ್ಲೆ ಒಳಗೆ ಬುಧವಾರ 21ನೇ ತಾರೀಕು ಬಹುತೇಕ ಒಣ ವಾತಾವರಣ ಇರಬಹುದಾಗಿದೆ, ಮಳೆಯ ಸಾಧ್ಯತೆಗಳು ಶೇಕಡ 10%, ಗುರುವಾರ 27ನೇ ತಾರೀಕು 25, ಶುಕ್ರವಾರ 23ನೇ ತಾರೀಕು 45, ಶನಿವಾರ 24ನೇ ತಾರೀಕು 55, ರವಿವಾರ 25, ಸೋಮವಾರ 26 ಈ ಎರಡು ದಿವಸ 30, ಮಂಗಳವಾರ 27ನೇ ತಾರೀಕು ಶೇಕಡ 40% ಅನ್ನುವಂತಹ ಸೂಚನೆ ಅದ. ಕೊಪ್ಪಳ ಜಿಲ್ಲೆ ಒಳಗೆ ಒಂದು ವಾರದ ಅವಧಿಯೊಳಗೆ ಸುಮಾರು 2.5 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು. ಯಾದಗಿರಿ ಜಿಲ್ಲೆ ಒಳಗೆ ಬುಧವಾರ 21ನೇ ತಾರೀಕು ಅಲ್ಲದೆ ರವಿವಾರ 25ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 50%, ಗುರುವಾರ 22 ಮತ್ತು ಮಂಗಳವಾರ 27 ಈ ಎರಡು ದಿವಸ 70, ಶುಕ್ರವಾರ 23ನೇ ತಾರೀಕು 40, ಶನಿವಾರ 24ನೇ ತಾರೀಕು ಅಲ್ಲದೆ ಸೋಮವಾರ 26ನೇ ತಾರೀಕು ಶೇಕಡ 60% ಅನ್ನುವಂತಹ ಸೂಚನೆ ಅದ. ಯಾದಗಿರಿ ಜಿಲ್ಲೆ ಒಳಗೆ ಒಂದು ವಾರದ ಅವಧಿಯೊಳಗೆ ಸುಮಾರು 10.5 ಮಿಲಿಮೀಟರ್ನಷ್ಟು ಮಳೆ ಆಗಬಹುದಾಗಿದೆ. ಬಳ್ಳಾರಿ ಜಿಲ್ಲೆ ಒಳಗೆ ಬುಧವಾರ 21ನೇ ತಾರೀಕು ಬಹುತೇಕ ಒಣ ವಾತಾವರಣ ಇರಬಹುದಾಗಿದೆ, ಮಳೆಯ ಸಾಧ್ಯತೆಗಳು ಶೇಕಡ 10%, ಗುರುವಾರ 22ನೇ ತಾರೀಕು 25, ಶುಕ್ರವಾರ 23ನೇ ತಾರೀಕು 40, ಶನಿವಾರ 24ನೇ ತಾರೀಕು 45, ರವಿವಾರ 25 ಮತ್ತು ಸೋಮವಾರ 26 ಈ ಎರಡು ದಿವಸ ಬಹುತೇಕ ಒಣ ವಾತಾವರಣ, ಮಳೆಯ ಸಾಧ್ಯತೆಗಳು ಶೇಕಡ 20%, ಮಂಗಳವಾರ 27ನೇ ತಾರೀಕು ಶೇಕಡ 40% ಅನ್ನುವಂತಹ ಸೂಚನೆ ಅದ. ಬಳ್ಳಾರಿ ಜಿಲ್ಲೆ ಒಳಗೆ ಒಂದು ವಾರದ ಅವಧಿಯೊಳಗೆ ಕೇವಲ 1 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು ಅಂತೇಳಿ ತಜ್ಞರು ಸೂಚಿಸ್ತಾ ಇದ್ದಾರೆ. ಬಾಗಲಕೋಟೆ ಜಿಲ್ಲೆ ಒಳಗೆ ಬುಧವಾರ 21ನೇ ತಾರೀಕು ಬಹುತೇಕ ಒಣ ವಾತಾವರಣ ಇರಬಹುದಾಗಿದೆ, ಮಳೆಯ ಸಾಧ್ಯತೆಗಳು ಶೇಕಡ 30%, ಗುರುವಾರ 22ನೇ ತಾರೀಕು ಅಲ್ಲದೆ ಶುಕ್ರವಾರ 23ನೇ ತಾರೀಕು 55, ಶನಿವಾರ 24ನೇ ತಾರೀಕು 60, ರವಿವಾರ 25ನೇ ತಾರೀಕು 50, ಸೋಮವಾರ 26ನೇ ತಾರೀಕು 40 ಮತ್ತು ಮಂಗಳವಾರ 27ನೇ ತಾರೀಕು ಶೇಕಡ 50% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಬಾಗಲಕೋಟೆ ಜಿಲ್ಲೆ ಒಳಗೆ ಒಂದು ವಾರದ ಅವಧಿಯೊಳಗೆ ಸುಮಾರು 4 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು. ನೆರೆಯ ಸೊಲ್ಲಾಪುರ ಜಿಲ್ಲೆಯೊಳಗೆ ಬುಧವಾರ 21ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 60%, ಗುರುವಾರ 22ನೇ ತಾರೀಕು 80%, ಶುಕ್ರವಾರ 23ನೇ ತಾರೀಕು 55%, ಶನಿವಾರ 24, ರವಿವಾರ 25 ಮತ್ತು ಸೋಮವಾರ 26, ಈ ಮೂರು ದಿವಸ 65, ಮಂಗಳವಾರ 27ನೇ ತಾರೀಕು ಶೇಕಡ 75% ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡುತ್ತಾ ಇದ್ದಾರೆ. ಸೊಲ್ಲಾಪುರ ಜಿಲ್ಲೆಯೊಳಗೆ ಒಂದು ವಾರದ ಅವಧಿಯೊಳಗೆ ಸುಮಾರು 8 ಮಿಲಿಮೀಟರ್ನಷ್ಟು ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದಾಗಿದೆ. ಇನ್ನು ಜಹೀರಾಬಾದ್ ತಾಲೂಕಿನೊಳಗೆ ಬುಧವಾರ 21ನೇ ತಾರೀಕು ಮಳೆ ಸಾಧ್ಯತೆಗಳು ಶೇಕಡ 55%, ಗುರುವಾರ 22 ಅಲ್ಲದೆ ರವಿವಾರ 25, ಈ ಎರಡು ದಿವಸ 65, ಶುಕ್ರವಾರ 23ನೇ ತಾರೀಕು 50, ಶನಿವಾರ 24ನೇ ತಾರೀಕು 60, ಸೋಮವಾರ 26ನೇ ತಾರೀಕು 80 ಮತ್ತು ಮಂಗಳವಾರ 27ನೇ ತಾರೀಕು ಶೇಕಡ 90% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಜಹೀರಾಬಾದ್ ತಾಲೂಕಿನೊಳಗೆ ಒಂದು ವಾರದ ಅವಧಿಯೊಳಗೆ ಸುಮಾರು 18 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು ಅನ್ನುವಂತಹ ಒಂದು ಸೂಚನೆ ಅದ. ಈ ಚಿತ್ರಣವನ್ನ ತಾವು ನೋಡಿದ್ರಲ್ಲ, ಒಂದು ವಾರದ ಅವಧಿಯೊಳಗೆ ನಮ್ಮ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಬಹಳ ಕಡಿಮೆ ಮಳೆ ಆಗುವಂತಹ ಸಾಧ್ಯತೆಗಳದಾವ. ಅತಿ ಹಗುರದಿಂದ ಹಗುರವಾದಂತಹ ಮಳೆ ಈ ವಾರದ ಅವಧಿಯೊಳಗೆ ನಾವು ನೋಡಬಹುದಾಗಿದೆ. ಬಹುತೇಕ ಮಿಶ್ರ ವಾತಾವರಣ ಇರಬಹುದು, ಮೋಡ ಮುಸುಕಿದ ವಾತಾವರಣ, ಮೋಡ ಕವಿದ ವಾತಾವರಣ, ಬಿಸಿಲಿನ ವಾತಾವರಣ, ಹಿಂಗ ಎಲ್ಲಾ ಬಗೆಯ ಸನ್ನಿವೇಶಗಳನ್ನ ನಾವು ಈ ವಾರ ಕೂಡ ನೋಡಬಹುದಾಗಿದೆ. ನೀವೇನು ಚಟುವಟಿಕೆ ಮಾಡಬೇಕು ಅನ್ನುವಂತಹ ಒಂದು ಯೋಜನೆ ಹಾಕೊಂಡಿರಿ, ಅವುಗಳನ್ನ ತಾವು ಮುಂದುವರೆಸಿಕೊಂಡು ಈ ವಾರದೊಳಗೆ ಮುಗಿಸಿಕೊಳ್ಳೋದು ಬಹಳ ಒಳ್ಳೆಯದು. ನೀವು ಸೋಮವಾರ ತನ ನಿಮ್ಮ ಚಟುವಟಿಕೆಗಳನ್ನ ಮುಗಿಸಿಕೊಂಡ್ರೆ ಒಳ್ಳೇದು. ಯಾಕಪ್ಪ ಅಂತಂದ್ರೆ ಮಂಗಳವಾರದ ನಂತರ ವಾತಾವರಣ ಬದಲಾವಣೆ ಆಗ್ತೈತಿ ಅನ್ನುವಂತಹ ಒಂದು ಸೂಚನೆ ಅದ. ಅದರ ನಂತರ ಮುಂದಿನ 4-5 ದಿವಸ ಅಂದ್ರೆ ರವಿವಾರ ತನಕನೂ ಮಳೆ ವಾತಾವರಣ ಇರುತ್ತದೆ. ಒಳ್ಳೆ ಮಳೆಯಾಗುವಂತಹ ಸಾಧ್ಯತೆಗಳು ನಿಚ್ಚಳವಾಗಿ ಕಾಣಿಸ್ತಾ ಇದ್ದಾವೆ. ನೋಡೋಣ, ಇದರೊಳಗೆ ಏನಾದರೂ ಬದಲಾವಣೆಗಳಾದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಆದರೂ ತಾವು ಈ ಎಚ್ಚರಿಕೆಯನ್ನ ಕಾಯ್ದುಕೊಳ್ಳಬೇಕು. ಅದಕ್ಕೆ ನೀವು ಸೋಮವಾರ ತನಕ ನಿಮ್ಮ ಎಲ್ಲ ಕೆಲಸಗಳನ್ನ ಚಟುವಟಿಕೆಗಳನ್ನ ಮುಗಿಸಿಕೊಂಡು ಮುಂದಿನ ವಾತಾವರಣದ ಬದಲಾವಣೆಗಾಗಿ ತಾವು ನಿರೀಕ್ಷೆ ಮಾಡಬಹುದು. ಏನಾದರೂ ಬದಲಾವಣೆ ಆದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ, ಆಮೇಲೆ ಕೃಷಿ ರಂಗದೊಳಗೆ 6:50 ನಿತ್ಯ ಮೇಘ ಸಂದೇಶವನ್ನ ಕೇಳೋದಕ್ಕೆ ಮರಿಬಾರದು. ಇನ್ನ ಯಾರ್ಯಾರು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ, ಅವರು ತಮ್ಮ ಮೊಬೈಲ್ನೊಳಗೆ ಆ ಆಪ್ ಅನ್ನ ಸ್ಥಾಪನೆ ಮಾಡಿಕೊಂಡು ಸ್ವಾವಲಂಬಿ ಆಗೋದ್ರ ಕಡೆ ಗಮನ ಹರಿಸ್ತೀರಿ ಅಂತ ಹೇಳಿ ಭಾವಿಸ್ತೀವಿ. ಆಮೇಲೆ ಮೇಘ ಸಂದೇಶದ ಯೂಟ್ಯೂಬ್ ಚಾನಲ್ ಕೂಡ ಅದ. ತಾವು ಯೂಟ್ಯೂಬ್ನೊಳಗೆ ಹೋಗಿ ಮೇಘ ಸಂದೇಶ ಅಂತೇಳಿ ನೀವು ಟೈಪ್ ಮಾಡಿ ಹುಡುಕಾಟ ನಡೆಸಿದ್ರೆ ನಿಮಗೆ ಮೇಘ ಸಂದೇಶ ಚಾನಲ್ ಸಿಗ್ತದೆ. ಪ್ರತಿ ವಾರ ನಾವು ಅದನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ನೀವು ಅದನ್ನ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಸೂಚನೆ ಬರ್ತದ, ಅದನ್ನ ನೀವು ಯಾವತ್ತೂ ಕೇಳಬಹುದು. ಅದಕ್ಕೂ ಕೂಡ ನೀವು ಸದಸ್ಯರಾಗಿ ಅದನ್ನ ಬಳಸುವಂತಹ ವ್ಯವಸ್ಥೆಯನ್ನ ಮಾಡಿಕೊಳ್ತೀರಿ ಅಂತೇಳಿ ನಾವು ಭಾವಿಸ್ತೀವಿ. ಆತ್ಮೀರೆ, ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಶೋಭಾ ಎನ್ ವಕೀಲ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಈಗ ಎಲ್ಲಮ್ಮವಾಡಿಯ ರಾಧಾಬಾಯಿ ಎಂ ಮಾದರ ಮತ್ತು ಸಂಗಡಿಗರಿಂದ ಒಂದು ಚೌಡಕಿ ಪದ ಕೇಳೋಣ. ಅನುಭಾರದೇ ನಂದಿನೇ ಅನುಬಾರದೆ ನಂದಿನೆ ಅಂಬ ನಿನಗೆ ಅನುಬಾರದೆ ನಂದಿನೆ ಅನುಬಾರದೆ ನಂದಿನೆ ಅಂಬ ನಿನಗೆ ಅನುಬಾರದೆ ನಂದಿನೆ ಅನುಬಾರದೆ ನಂದಿನೆ ಅಂಬ ನಿನಗೆ ಅನುಬಾರದೆ ನಂದಿನೆ ಅನುಬಾರದೆ ನಂದಿನೆ ಅಂಬ ನಿನಗೆ ಅನುಬಾರದೆ ನಂದಿನೆ